ಬೇಸಿಗೆಗೆ ಅಷ್ಟೇ ಬೇಕು ನಿಮಗೆ? ಹೌದು, ಬೇಸಿಗೆಗೆ ಅಷ್ಟೇ ಬೇಕಾಗ್ತದೆ. ಆದರೆ ಸಾವಯವ ಕೃಷಿಯಲ್ಲಿ ಸ್ವಲ್ಪ ನಿಧಾನ ಬಿಟ್ಟರು ಒಳ್ಳೆ ಉತ್ಪನ್ನ ತಗೊಳ್ಬೋದು. ಅಗ್ರಿಕಲ್ಚರ್ ಲಾಸ್ ಓಡ್ತಾರೆ ಗೊತ್ತಿಲ್ಲ, ಈ ಬರೀ ಅಂದರೆ ಸ್ವಚ್ಛ ಲಾಭ ಇದೆ ನನ್ನ ಲೆಕ್ಕ. ಸ್ವಂತ ಮಾಡುವಾಗಿದ್ರೆ ಎಲ್ಲ ಕೂಲಿಯಲ್ಲೇ ಮಾಡ್ತೇನೆ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಲಾಭ ಸಿಗೋಕ್ಕೆ ಲಾಭ ತಗೊಳ್ಳಿಕ್ಕೆ ಅಂತೇನಿಲ್ಲ. 6 ಗಂಟೆಯಿಂದ ಮಾಡಿ 10 ಗಂಟೆವರೆಗೆ ಮಾಡಿ ಮತ್ತು ಒಂದು 2 ಅವರ್ ಫ್ರೀ ಆಗೇ ಇರ್ಬೋದು ಮನೆಯಲ್ಲಿ. ಒಂದು ಬೇರೆ ಏನೋ ಕೆಲಸ ಇದೆ ಅಂತ ಹೋಗಿ ಮಾಡ್ಕೊಂಡು ಬಂದು ಮಾಡ್ಬೋದು. ಆದರೆ ಎಲ್ಲದೂ ಅಂತ ಹೇಳಿದ್ನಲ್ಲ, ಲೇಬರ್ಸನ್ನೇ ಅವಲಂಬಿಸ್ತೇನೆ ಅನ್ನೋದ್ರೆ ಕಷ್ಟ ಆಗ್ತದೆ. ಈಗೆಲ್ಲ ನಮಗೆ ಈ ತಂತ್ರಜ್ಞಾನದಲ್ಲಿ ಏನು ಕೈಗಾಡಿ ರೀತಿಯಲ್ಲಿ ಬಳಸುವಾಗ ಕೃಷಿ ಜಮೀನನ್ನೇ ರೆಡಿ ಮಾಡ್ಕೊಳ್ಬೇಕು. ಈ ಗಿಡವನ್ನು ನೆಡುವಾಗ 3-3 ಫೂಟಿಗೆ 2-2 ಫೂಟಿಗೆ ನೆಟ್ಕೊಂಡು ಆ ಕಡೆ ಈ ಕಡೆ ಇಕ್ಕಲ್ಲಿ ಗಿಡ ನೆಟ್ಟರೆ ಮಧ್ಯದಲ್ಲಿ ಕೈಗಾಡಿ ಹೋಗುವಾಗ ಇಟ್ಕೊಂಡ್ರೆ ಎಲ್ಲಿಂದ ಆ ದೂರದಿಂದ ಇದನ್ನು ನಾವು ಗಾಡಿಯಲ್ಲೇ ಸಾಕ್ಸ್ಕೊಂಡು ಮನೆ ತನಕ ತಗೊಬರ್ಬೋದು. ಈ ನಾವು ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು, ಕೃಷಿಯನ್ನು ಸಾವಯವ ರೀತಿಯಲ್ಲಿ ಮಾಡಬೇಕು. ಆದರೆ ಈ ತಂತ್ರಜ್ಞಾನವನ್ನು ಮಾತ್ರ ನಾವು ಬಳಸ್ಕೊಳ್ಬೇಕು. ಯಾವುದು ಈ ಉಪಕರಣದನ್ನೆಲ್ಲ ವೀಡ್ ಕಟರ್ ಈ ಟೈಪ್ನ ಯಾವ್ಯಾವ್ದು ಬರ್ತದೆ ಅದನ್ನೆಲ್ಲ ನಾವು ಬಳಸ್ಕೊಳ್ಬೇಕು. ಮತ್ತು 20-30 ಫೂಟ್ನ ಗಿಡಕ್ಕೆಲ್ಲ ಈಗ ಸಮಸ್ಯೆ ಇಲ್ಲ, ಈಗ ಕೊಳೆ ರೋಗ ಬರ್ತದೆ ಅದಕ್ಕೆ ಕೇಳ್ತಾರೆ ಬರ್ತದೆ ಕೆಲವೊಂದು ಲೇಬರ್. ಮತ್ತು ಮಷೀನ್ ಸಣ್ಣ ಕೈ ಇಟ್ಕೊಂಡ್ರೆ ಒಂದು 30 ಫೂಟ್ನವರೆಗೆ ಹಾರುವಂಥ ಈ ವ್ಯವಸ್ಥೆ ಇದೆ, ಮಾಡ್ಕೊಳ್ಬೋದು, ಎಲ್ಲದೂ ಮಾಡ್ಕೊಬೋದು. ನಾವೀಗ ನಾವು ಸ್ವಂತ ಸಣ್ಣ ಗಿಡ ಆದರೆ ಒಂದು 100 ಕೊನೆಯನ್ನು ಕೀಳ್ಬೋದು. ಈಗ ನಾನು ತೋಟಕ್ಕೆ ಹೋಗುದು ಕಡಿಮೆ ಮಾಡ್ಕೋಬೇಕು. ಹಣ್ಣು ಹಾಕಿ ಸಿಸ್ಟಮ್ ಗೋ ಅಂದ್ರೆ ಅದು ಕೇರಳದ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಚುಲಿ. ಮತ್ತು ಯಾವುದೋ ಕೇರಳದ ನ್ಯೂಸ್ನಲ್ಲಿ ಟಿ ವಿ ಎಲ್ಲ ಬಂದಿತ್ತು, ಅವ್ರ ಜೊತೆಗೆ ಹೋಗಿ ಗೋವಾಕ್ಕೆ ಹೋಗಿ ನೋಡಿ ಮಳೆಗಾಲದಲ್ಲಿ ಅವ್ರ ಹತ್ತಿ ತೋರಿಸ್ತು ಪ್ರಾಕ್ಟಿಕಲ್ ಆಗಿ. ನಂಗೆ ಇಷ್ಟ ತಗೊಂಡ್ಬಂದೆ. ಈಗ ನಾನು 4 ವರ್ಷದಿಂದ ಅದರಲ್ಲೇ ಕೊಯ್ದಿದ್ದೇನೆ. ಅದು ಅಂದ್ರೆ ಮಷಿನ್ ಅಷ್ಟ ಮೇಲೆ ಹೋಗುತ್ತಾ ನೀವು ಹೋಗಬೇಕು? ಇಲ್ಲ ಇಲ್ಲ, ಮಷಿನ್ ಮಾತ್ರ. ನಮಗೆ ಕಾಳುಮೆಣಸು ಮತ್ತು ಇತ್ಯಾದಿಗಳನ್ನೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಅಡಿಕೆ ಮರಕ್ಕೆ ಅಡಿಕೆ ಮರ ಮಾತ್ರ ಇರ್ತದೆ, ಅದಿದ್ರೆ ಹೋಗೋದಿಲ್ಲ. ಈ ಮಷಿನ್ ಪತ್ರಲ್ಲೆಲ್ಲ ಏನು ಈಗ ದೋಟಿ ಗೀಟಿ ಎಲ್ಲ ಬಂದಿದೆ. ಹಾಗಾಗಿ ಕೃಷಿಯಲ್ಲಿ ಲಾಭ ಇದೆ, ಸ್ವಂತ ಮಾಡ್ಕೊಳ್ಬೇಕು. ನಾವು ಸ್ವಲ್ಪ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಹೇಳಬೇಕು ಅಂತ ಹೇಳಿದ್ರೆ. ಈ ಎಲ್ಲವೂ ಲೇಬರ್ ಮೂಲಕನೇ ಮಾಡ್ತೇನೆ ಅಂದ್ರೆ ಕಷ್ಟ. ಈಗ ಮಷಿನ್ ಮೇಲೆ ಮೇಲೆ ಗಿಡದಲ್ಲಿ ಹತ್ತಿದ್ರೆ ಅಡಿಕೆಗೆ ಗಿಡಕ್ಕೆ ಏನ್ರಿ ತೊಂದರೆ ಆಗುತ್ತೆ? ಏನು ತೊಂದರೆ ಆಗಿಲ್ಲ, ಏನು ಕೊಟ್ಟಿದ್ದೆ? ಹಾ, ನೀವು ಕೇಳಿದ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಏನು ಕೊಟ್ಟಿದ್ದಾನೆ ಕೇಳಿದ್ರದಕ್ಕೆ, ಮರಕ್ಕೆ ಕಬ್ಬಿಣದ ಆ್ಯಂಗಲ್ ಆಗಲಿ ಕಬ್ಬಿಣದ ಯಾವುದೇ ಒಂದು ಬೋಟ್ ನಟ್ಟು ಸ್ಕ್ರೂ ಅರೇತ ಆಗೋದಿಲ್ಲ. ಅಂದ್ರೆ ಅದು ರಬ್ಬರ್ ಒಳಗಡೆ ಇರ್ತದೆ, ರಬ್ಬರ್ ಮೇಲ್ಗಡೆ ಬರ್ತದೆ ಸ್ಕ್ರೂ ಹಾಕಿದ. ಅಂದ್ರೆ ರಬ್ಬರ್ ಹೋಗ್ತದೆ ಬಿಟ್ರೆ ಮರಕ್ಕೆ ಒಂದೇ ಒಂದು ಗೀಟು ಬಿಡೋದಿಲ್ಲ, ಪ್ರತಿಯೊಂದು ಸಲನೂ ಆಗೋದಿಲ್ಲ. ಎಷ್ಟು ಬಂತು ಖರ್ಚೆಲ್ಲ ಇದಕ್ಕೆ? ಮಷಿನರೀಸ್ ಬೇರೆ ಬೇರೆ ತಗೊಂಡಿರಲ್ಲ. ನಾನು ತಗೊಂಡದನ್ನು ಕೇಳ ಕ್ಲೀನಾಗಿ ಕೈಯಲ್ಲಿ ಕೀಳಲೇಬಾರ್ದು ಅಂತೀನಿ ನಾನು. ಯಾಕೆಂತ ಹೇಳಿದ್ರೆ ಕೈಯಲ್ಲಿ ಕೀಳಿದ್ರೆ ಮಣ್ಣಿನ ಸವೆತ ಉಂಟಾಗ್ತದೆ ಹೆಚ್ಚಲಬೇಕಂದ್ರೆ. ಬೇಸಿಗೆಯಲ್ಲಿ ನಾವು ಅಂದ್ರೆ ಕಳೆಯನ್ನು ಕೀಳ್ತೇವೆ, ಅಡಿಕೆ ಹಾಕ್ಲಿಕ್ಕೆ ಅನುಕೂಲ ಆಗಬೇಕು. ನಮ್ಗೆ ಬಿದ್ದಂಥ ವಸ್ತುಗಳು ಕೆಲವೊಂದು ಅಂದ್ರೆ ತೊಡೆಯಲ್ಲಿ ತೊಂದರೆ ಆಗಬಾರ್ದು ಅಂದ್ರೆ ಕಳೆಯನ್ನು ಮೇಲಿಂದ ಮೇಲೆ ಕಟ್ ಮಾಡಬೇಕು. ಕಟರಲ್ಲಿ ಪೂರ್ಣ ಕಿತ್ತಾಗ ಏನಾಗ್ತದೆ ಕೇಳಿದ್ರೆ ಮಣ್ಣು ಈ ಸಲ ಅದೇನಾಗ್ತದೆ ಅಂದ್ರೆ ಭೂಮಿಯನ್ನು ಸವಕಳಿ ಆಗ್ತಾ ಹೋಗ್ತದೆ. ಮಳೆ ನೀರು ಬಿದ್ದಾಗ ಮತ್ತೆ ಅದು ಬಳ್ಕೊಂಡೆ ಹೋಗ್ತದೆ ಬಿಟ್ಟರೆ ನಿಲ್ಲೋದಿಲ್ಲ. ಅದೆಲ್ಲ ಮಾಡ್ರೆ ಕೈಯಿಂದ ಮಾಡ್ರೆ ಒಂದು ಒಂದು ಲಾಭ ಏನಕ್ಕೆ ಕೇಳಿದ್ರೆ ಲೇಬರ್ ಚಾರ್ಜು ಅಂದ್ರೆ ಒಂದು ತಾಸಿಗೆ ಇಳಿತದೆ ಲೇಬರ್. 5 ಲೇಬರ್ ಸಂಜೆವರೆ ಮಾಡೋದನ್ನ ಮಷಿನ್ನು 2 ತಾಸಿಗೆ ಮಾಡ್ತದೆ. 5 ಲೇಬರ್ ಏನಂದ್ರೆ ಬೆಳಗ್ಗಿಂದ ಸಂಜೆವರೆ ಮಾಡೋದನ್ನ ಮಷಿನ್ನಲ್ಲಿ 2 ತಾಸಿಗೆ ಮಾಡ್ತದೆ, ಒಂದು ಪ್ರಾಫಿಟ್. ಈಗಿನ ಪೋಸ್ಟ್ ರಾಕ್ ಇಂಜಿನ್ ಬಳಸಿದ್ರೆ ಮಾಡ್ಬೋದು. ಅದರಿಂದ ಯಾರಲ್ಲ ಈ ಕಳೆಯನ್ನು ಕಟ್ ಮಾಡೋದು, ವೀಡ್ ಕಟ್ ಅಂದ್ರೆ ಕಳೆಯನ್ನು ಕಟ್ ಮಾಡೋದು, ಅದು 2 ಲಾಭ ಅಂದಲ್ಲ. ಒಂದು ಲೇಬರ್ ಚಾರ್ಜ್ ಬೆಳೀತದೆ, ಇನ್ನೊಂದು ಏನಾಗ್ತದೆ ಈ ಕಡೆ ಕಟ್ಟಾಗಿ ಎಲ್ಲೇ ಪೌಡರ್ ಆಗಿ ಬಿಡ್ಬಿಡ್ತದೆ. ಕಳೆ ಎಲ್ಲ ಪೌಡರ್ ಆಗಿ ತೆಗೆಯೋದಿಲ್ಲ, ಎತ್ತುವುದಿಲ್ಲ, ಅಲ್ಲೇ ಗೊಬ್ಬರ ಆಗ್ತದೆ. ಈ ಕಳೆ ಕಿತ್ತರೆ ಒಂದ್ ಕಡೆ ತಗೊಂಡು ರಾಶಿ ಆಗ್ತೀನಿ, ನಾವು ಹೊರ್ಲಿಕ್ಕೆ ಆಗುದಿಲ್ಲ, ಬೇರೆ ಗುಡುಗಿರುತ್ತೆ ಮತ್ತೆ ಅಲ್ಲೇ ಹುಡ್ತದೆ. ಕಟಿಂಗ್ ಮಾಡಿದಾಗ ಅಲ್ಲೇ ಹುಟ್ಟರು ನಿಧಾನವಾಗಿ ಬರ್ತದೆ. ನಮ್ಗೆ ಅಡಿಕೆ ಮುಗಿದ ಮೇಲೆ ಅದು ಬೇಕು, ಅದು ತಂಪಿರ್ತದೆ, ನೀರು ಬಿದ್ದ ನೀರು ಬಿಡಬೇಕು, ಮತ್ತೆ ಸ್ವಲ್ಪ ಜಡ್ಡು ಬಂದಾಗ ತಂಪಿರ್ತದೆ, ಅಡಿಕೆ ಇದೆಲ್ಲ ಹೆಕ್ಲಿಕ್ಕೆ ಒಳ್ಳೇದಾಗ್ತದೆ. ಇನ್ನೊಂದು ಹೇಳದ್ನಲ್ಲ, ಸೊಪ್ಪು ಎಷ್ಟು ಬಂತು ಖರ್ಚು? ಅದಕ್ಕೆ ಖರ್ಚು ಏನಿಲ್ಲ, ಮಷಿನ್ ಈಗ ಅಗ್ದಿ ಲೋ ರೇಟ್ ಬೇಕಂದ್ರೆ 9,000 ಬೇಕಾ ಸಿಗ್ತದೆ. ವೀಡ್ ಕಟರ್ ಕಟಿಂಗ್ ಮಷಿನ್ ಎಲ್ಲ ಅಗ್ರಿಕಲ್ಚರ್ ಆಫೀಸಲ್ಲಿ ಸಬ್ಸಿಡಿನೂ ಉಂಟು, ಕೆಲವೊಂದು ಕಡೆಗೆ ಗೌರ್ಮೆಂಟ್ನ ಸಬ್ಸಿಡಿನೂ ಇದೆ. ಅಕಸ್ಮಾತ್ ಏನು ಸಬ್ಸಿಡಿ ಯಾಕೆ? ಒಂದು 10,000 ರೂಪಾಯಿ ಅಗ್ರಿಕಲ್ಚರ್ ಮಾಡ್ತಾನೆ ಅಂದ್ರೆ 10,000 ರೂಪಾಯಿ ಏನು ದೊಡ್ಡದಲ್ಲ. 10,000 ಒಂದು ಆಳು ಮಾಡ್ತಾನೆ. ಬೇಡ, ಪೆಟ್ರೋಲ್ ಖರ್ಚು ಒಂದು ಹಿಡಿದ್ರೆ ಸವಕಳಿ ಹಿಡಿದ್ರೆ ನಮ್ಗೆ ಬೇಕಾಗೋದು 500 ರೂಪಾಯಿ ಒಂದು ಎಕರೆಗೆ. ಅದು ರಿಪೇರಿ ಅಂತ ಅದಕ್ಕೇನು ಬರಲ್ಲ, ರಿಪೇರಿ ಬರ್ತದೆ, ಕ್ಲಚ್ ಗಿಚ್ಚು ಹೋಗ್ತದೆ, ಇದಾಗ್ತದೆ, ಏನಾದ್ರು ಒಂದು ಸಣ್ಣ ಪುಟ್ಟ ಇರ್ತವೆ. ಏನು 1,000 ರೂಪಾಯಿ ಖರ್ಚಬಹುದು ಎಕ್ಸ್ಟ್ರಾ, ಏನು ಕ್ಲಚ್ ಅಂತ ಹೋಗ್ತದೆ, ಅದೊಂದು 500 ರೂಪಾಯಿ ತಗೊಳ್ತಾರೆ. ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ಈಗ ಎಲ್ಲ ಕಡೆಗೆ ಸಿಗ್ತವೆ. ನಮ್ಮ ಉತ್ತರ ಕನ್ನಡ ಇಲ್ಲ ಹೊನ್ನಾವರ ಕಾರವಾರ ಈಸಿ ಲೈಫ್ ಅಂತ ಇದ್ದಾವೆ, ಹೊನ್ನಾವರದಲ್ಲಿ ಇದ್ದಾವೆ, ಎಲ್ಲ ಕಡೆಗೆ ಇದ್ದಾವೆ. ಹೆಗಡೆ ಎಗ್ರೋ ಇದ್ದಾವೆ ಹೊನ್ನಾವರದಲ್ಲಿ, ಕರ್ಕಿ ನಾಕದಲ್ಲಿ ಇದ್ದಾವೆ, ಎಲ್ಲ ಕಡೆಗೆ ಎಲ್ಲ ಉಪಕರಣದ ಸಾಮಾನು ಸಿಗ್ತವೆ ನಮಗೆ, ಅದರದ್ದು ಕೊರತೆ ಇಲ್ಲ. ಈಗ ಮೊದಲು ಆಗಿರ್ಬೋದು ಹೊಂಡ ತೆಗೆಯುವಂಥ ಮಿಷನ್, ಅದೊಂದು 15,000 ಇದೆ. ಅದು ಈಗ ಗದ್ದೆ ನೀರಿನ ಜಾಗಕ್ಕೆ ಆಗೋದಿಲ್ಲ, ಈ ಗುಡ್ಡ ಗಿಡ್ಡ ಡ್ರೈ ತೋಟೆಲ್ಲ ಬಂದರೆ ಅದಕ್ಕೆ 6 ಇಂಚು 3 ಇಂಚು 4 ಇಂಚು ಅಂತ ರಿಂಗ್ ಬರ್ತದೆ. ಈಗ ಬೋರ್ವೆಲ್ಗೆ ಹೇಗೆ ಡ್ರಿಲ್ ಮಾಡ್ತಾರೆ ಹಾಗೆ ಸ್ವಲ್ಪ ಆಳವಾಗಿ ತೆಗೆದುಬಿಟ್ರೆ ಮಣ್ಣು ಲೂಸ್ ಆಗಿರ್ತದೆ, ಅಲ್ಲೇ ಇರ್ತದೆ, ಮೇಲಿಂದೆಲ್ಲ ಬರ್ತದೆ, ಸ್ವಲ್ಪ ಲೂಸ್ ಆಗಿರ್ತದೆ. ಹೆಚ್ಚಿಗೆ ಆಳ ತೆಗಬೇಕು ನಾವು ಕಂತ. ಈಗ 3 ಫೂಟ್ ಬೇಕಂದ್ರೆ 4 ನಮ್ಮ 3.5 ಫೂಟ್ ತೆಗಬೇಕು, 1/2 ಫೂಟ್ ಹಂಗಿರ್ತದೆ, 3 ಫೂಟ್ ಸಿಕ್ಕಿದಂಗೆ ಆಯ್ತು ನಮಗೆ. ಸಿಗ್ತವೆ, ರೇಟ್ ಆಗ್ತದಲ್ಲ. ಹಾಂ, ವಾರ ಆಯ್ತದೆ, ಎರಡು ಜನ ಬೇಕಾಗ್ತದೆ. ಆದರೂ ಅದು ಹಾಗೆ ಈಗ 30 ಹೊಂಡ ತೆಗೆದು 100 ಹೊಂಡ ತೆಗಿಬಹುದು. ಈ 30 ಹೊಂಡವನ್ನು ಮೈಸೂರು ಲೇಬರ್ ತೆಗೋದಾ, 100 ಜನ ತಗೊಳ್ಬಹುದು. ಈ ವೀಡ್ ಕಟ್ ಅಲ್ಲಿ ಖರ್ಚು ಉಳಿಯುತ್ತೆ. ಹಾಂ, ಖರ್ಚು ಉಳಿಯುತ್ತೆ. ಮತ್ತು ವೀಡ್ ಕಟ್ಟರ್ ಈಗ ಹೇಳ್ದಲ್ಲ, ಅಟ್ಯಾಚ್ಮೆಂಟ್ ದೊಡ್ಡ ಗಿಡವನ್ನು ಬೇಕಾದ್ರೆ ಕತ್ತರಿಸಬಹುದು. ಅಂಥ ಗಿಡಗಳನ್ನು ಕಟ್ ಮಾಡಲಿಕ್ಕೆ ವೀಡ್ ಕಟ್ಟರ್ ಬ್ಲೇಡ್ ಅಂತ ಎಕ್ಸ್ಟ್ರಾ ಬರ್ತದೆ ಎಲ್ಲರೂ. ಮತ್ತೀಗ ಚೈನೀಸ್ ಕರ್ಗಸ ಈಗ ಎಲ್ಲ ಕಡೆಗೂ ಸಿಗ್ತದೆ, ಉದ್ದ ಇದಕ್ಕೆ ಸಿಕ್ಕಬಹುದು. ನಮ್ಮ ಜೀವಿಗೂ ಸೇಫ್ಟಿ, ಯಾಕಂದ್ರೆ ಹೆದರಿಕೆಲ್ಲ, ಹತ್ರಕ್ಕೂ ಕರ್ಗಸಕ್ಕೆ ಹೋಯ್ತೇವೆ, ಅದು ಕಟ್ ಆಗ್ತದೆ ಮೈ ಹೊಡಿತದೆ ಅಂತಿಲ್ಲ ಚೈನ್ ಮೂರು. ಈಗ ಮನೆ ಒಳಗೆ ಗ್ಯಾಸೇ ನಮ್ಮದು, ಬಟ್ ಈಗ ಸ್ನಾನಕ್ಕೆಲ್ಲ ಸೋಲಾರ್ ಇದೆ, ಮಳೆಗಾಲದಲ್ಲಿ ಬೇಕಾಗ್ತದೆ. ಅದಕ್ಕೆ ಬೇಕಾಗುವಷ್ಟು ಕಟ್ಕೊಂಡು ನಾವು ನಮ್ಮ ಅದಕ್ಕೆ ಅಟ್ಯಾಚ್ಮೆಂಟ್ ಹಾಕೊಂಡಿದ್ದೇನೆ 3000 ರೂಪಾಯಿ. ಆ ವೀಡ್ ಕಟ್ಟರ್ಗೆ ಅಟ್ಯಾಚ್ಮೆಂಟ್, ಒಂದು ವೀಡ್ ಕಟ್ಟರ್ ನನಗೆ 3 ಕೆಲಸ. ಒಂದೇ ವೀಡ್ ಕಟ್ಟರ್ಗೆ ಅಂದ್ರೆ ಅಟ್ಯಾಚ್ಮೆಂಟ್ಗಳು ಬೇರೆ ಬೇರೆ ಬರ್ತವೆ, ಸಣ್ಣ ಸಣ್ಣ ಬಾಕ್ಸ್ಗಳು, ಅದೆಲ್ಲ ಹಾಕೊಂಡ್ರೆ ಈಗ ಅದನ್ನೇ ಒಂದು ತಗೊಂಡ್ರೆ ಎಲ್ಲದೂ ಅನುಕೂಲ ಇದೆ. ಅಟ್ಯಾಚ್ಮೆಂಟ್ಗಳು ಬೇರೆ ಬೇರೆ ಇದ್ದಾವೆ. ಈ ಆ ಮಷಿನ್ಗೆ ಕಡಿಮೆ ಅಂದ್ರೆ 9000 ಸ್ಟಾರ್ಟ್, ಒಂದು ಎಕರೆ ಇದ್ದವರಿಗೆಲ್ಲ ಏನು ಕಡ್ರೆ ಒಂದು 15,000 ರೂಪಾಯಿ ಮಷಿನ್ ತಗೊಂಡ್ರೆ, ಬಟ್ ಅಟ್ಯಾಚ್ಮೆಂಟ್ಗಳು 3,000 ರೂಪಾಯಿದು, 2,500 ಹೀಗೆಲ್ಲ ಬೇರೆ ಬೇರೆ ಇದ್ದಾವೆ. 600 ರೂಪಾಯಿ ಈಗ ಹುಲ್ಲು ಕಟ್ ಮಾಡ್ಲಿಕ್ಕೆ ಹೋಗ್ತದೆ, ಹುಲ್ಲು ಗದ್ದೆ ಬರ್ತದ, ಹುಲ್ಲು ಕಟ್ ಮಾಡ್ಲಿಕ್ಕೆ ಹೋಗ್ತದೆ, ಅದಕ್ಕೊಂಡು ಅಟ್ಯಾಚ್ಮೆಂಟ್ ಹೂವು ಎತ್ಕೊಂಡು ಹೋಗೋದು, ಒಮ್ಮೆ ಕಟ್ ಮಾಡ್ತಾ ಹೋಗೋದು. ಮಷಿನ್ ಹೋಗದಂತ ಜಾಗ ಇದ್ರೆ ಅದರಲ್ಲೂ ಮಾಡಬಹುದು. ಬಾಡಿಗೆ ಏನು ಕೊಡ್ತೀರಿ? ಇಲ್ಲ, ಬಾಡಿಗೆ ಅಂತ ಎಂತ ಇಲ್ಲ, ನಮ್ಮ ಸ್ವಂತಕ್ಕೆ ಏನು ಬಳಸ್ತೀನಿ ನಾನು. ನಮ್ದು ಏನು ಕಡೆ ಹುಲ್ಲು ಕೊಯ್ಯೋದಿಲ್ಲ, ಈ ಟೈಪ್ ಎಂದೆಲ್ಲ ಮಾಡ್ಕೊತೀನಿ ನಾನು, ಒಳ್ಳೆ ಆಗ್ತದೆ. ಹಾಗಾಗಿ ಈಗ ನೋಡ್ರಿ, ನಮ್ ಆಳು ಕಾಳುಗಳು ಸಿಗಲ್ಲ ಅನ್ನೋದೊಂದು, ಸಿಕ್ಕರು ಕೂಡ ಅವರಿಗೆ ಬಂಡವಾಳ ಹಾಕೋದಕ್ಕೆ ಬಹಳ ಇದಾವೆ. ಅದನ್ನ ನಾವು ರೈತರು ಹೇಗೆ ಬಳಸ್ಕೋಬೇಕು, ಯಾವ ಕಾಲದಲ್ಲಿ ಯಾವ ಬಳಸ್ಕೋಬೇಕು ನಾವು ಯೋಚನೆ ಮಾಡ್ಬೇಕು. ತಂತ್ರಜ್ಞಾನದಲ್ಲಿ ಈಗ ಮುಂದೋಗಿದ್ದಾರೆ, ಕೆಲವೊಂದು ಲೋಪಗಳು ಇರ್ತವೆ, ಎಲ್ಲಾದ್ರೂ ಇರ್ತವೆ. 100 ಸರಿ ಮಾಡಿ, ಈಗ 70% ನಾವು ಮಾಡ್ಕೊಂಡ್ರೆ ಅಂದ್ರೆ ಏನು ಇದಿಲ್ಲ ಲಾಭನೇ ಅಗ್ರಿಕಲ್ಚರ್ಲಿ. ಅದಲ್ಲ, ಒಂದು ಎರಡು ಲಾಭ ಮನ್ಸಿಗೆ, ಒಂದು ಲಾಭ ನಮ್ಮ ಕೆಲಸ ಮಾಡಿ ಸಾಕಾಕೊಂಡಿರ್ತೇವೆ, ಆರಾಮ್ ನಿದ್ರೆ ಬರ್ತದೆ ಒಂದು. ಇನ್ನೊಂದು ಹೇಳಲ್ಲ, ಫ್ರೀನೆಸ್. ಮತ್ತೊಬ್ಬರು ಕೇಳಿ ಕಾಳೆ ಪಗಾರ ಕಟ್ ಮಾಡಿದ್ರೋಳಿಲ್ಲ ಅಥವಾ ದುಡಿಲಿ ಮಾಡ್ಲೇಬೇಕು ಅಂತಿಲ್ಲ. ಈಗ ನಾವು ಮನುಷ್ಯರ ಒಂದಿನ ನೀರಿಲ್ಲ ಇರೋದು, ಅಡಕೆ ಗಿಡನು ಒಂದು ದಿವಸ ಹೆಚ್ಚಿಗೆ ಮೇಲೆ ತರ್ಕೋತದೆ, ಅಂತ ಇದೇನು ಸಮಸ್ಯೆ ಇಲ್ಲ. ಅಡಕೆ ಆಗಲಿ ಗಿಡ ಆಗಲಿ ಯಾವ ಗಿಡನು ಕೇಳೋದಿಲ್ಲ, ನಾವು ತಿಳ್ಕೊಂಡು ಕೊಡ್ಬೇಕು, ಅದು ಮೇಲೆ ಬಾರದ ಕೂಡ ಗೊತ್ತಾಗ್ತದೆ ಬಿಟ್ಟರೆ. ನೀವು ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರ ಪ್ರಯೋಗ ಹೇಳಿ, ಏನು ಏನಾಯ್ತು ನೋಡಿ. ಸಾವಯವದಲ್ಲಿ ಏನಿದೆ ಕೇಳೋದು, ನಿಧಾನವಾಗಿ ಅಂತ ಕೊಡುವಂತ ಇದು, ಏನು ಪರಿಣಾಮ ಕೊಡುವಂತ ನಿಧಾನವಾಗಿ. ಈಗ ನಾನು ರಾಸಾಯನಿಕ ಕೊಟ್ಟಿದ್ದೇನೆ, ಕೊಟ್ಟು 6 ತಿಂಗಳಲ್ಲಿ ನನಗೆ ಗೊತ್ತಾಗ್ಬಿಡ್ತದೆ. 6 ತಿಂಗಳಲ್ಲೆಲ್ಲ ಗಿಡ ಕಪ್ಪಾಗ್ಲಿಕ್ಕೆ ಅನ್ಕೊಬಿಡ್ತು. 6-7 ತಿಂಗಳಲ್ಲಿ ಇದು ಹಾಕಿದಾಗ ನನಗೆ ಏನಿಸ್ತದೆ, ಒಂದು ವರ್ಷ ಕೊಡದಿದ್ರೆ ಅದು 6 ತಿಂಗಳು ಬಿಟ್ಟ ನಂತರ ಮುಂದಿನ ವರ್ಷ ಅಂದ್ರೆ ಅದೇ ತಿಂಗಳಲ್ಲಿ ಒಂದು ವರ್ಷದ ಒಳಗೆ ಕೊಡಲಿಲ್ಲ ಅಂದ್ರೆ ಅದು ಮತ್ತೆ ನೀ ಇದ್ರಲ್ಲಿ ಹಾಗೆ ಅಂತ ಇಲ್ಲ, ಒಂದು ವರ್ಷ ಹಾಕದೇ ಇದ್ರೂ ನಡೀತದೆ. ಹೆಂಗಿದೆಯೋ ಸ್ವಲ್ಪ ನಿಧಾನವಾಗಿ ಕಪ್ಪಾದ್ಮೇಲೆ ಒಂದು ವರ್ಷ ಕೊಡದೇ ಇದ್ರೂ ಅದು ಕಪ್ಪೇ ಇರ್ತದೆ ಸಾವಯವದಲ್ಲಿ. ನಿಧಾನ ಮತ್ತೆ ಎಂತ ಇದಿಲ್ಲ ಕಾಸ್ಟ್ ನಮಗೆ. ಇಲ್ಲಿ ಹತ್ರ ಸಿಗುವಂಥದ್ದು ಗಡ್ಡಾಗಿ ಹಾಕಿದ್ರು, ಒಂದೊಂದು ಸ್ವಲ್ಪ ಒಂದೊಂದು ಬುಟ್ಟಿ ತಗೊಂಡು ಹಾಕಿದ್ರು ಅದು ಅದರದ್ದಕ್ಕೆ ಸಾಕಾಗ್ತದೆ. ಅಗ್ರಿಕಲ್ಚರ್ಲಿ ನಾವು ಯಾಕೆ ಮಾಡೋದು, ಅದರಲ್ಲಿ ಎಲ್ಲ ಜರಿಬೇಕು ಎಲ್ಲದು. ಒಂದು ಸ್ವಲ್ಪ ಎಷ್ಟು ಸಣ್ಣ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಮಾಡಿ ಹೊತ್ತಾಕ್ಬಿಡ್ಬೇಕು ಅದಕ್ಕೆ, ಇಲ್ಲಾಂದ್ರೆ ಹರೆ ಉಳುವಲು ಆಗ್ತದೆ ಅದರಲ್ಲಿ ತುಂಬ. ಈಗ ಇಲಾಖೆಯಿಂದ ಅಥವಾ ಖಾಸಗಿ ಕಂಪನಿಗಳಿಂದ ಸಾವಯವ ಗೊಬ್ಬರ ಒಂದೇ ಹೇಳಲ್ಲ, ಈಗ ರಾಸಾಯನಿಕ ಗೊಬ್ಬರ ಒಂದು ಸುಪಲವನ್ನು ಬಳಸಿದ್ದೇನೆ ನಾನು ಒಂದು ಕಡೆ ಮಾತ್ರ. ಇವತ್ತಿಗೂ ಕೂಡ ಬಳಸ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ. ಅಲ್ಲಿ ಇಳುವರಿ ಏನ್ರ ಜಾಸ್ತಿ ಆಯ್ತಾ? ಹಾ, ಈಗ ರಾಸಾಯನಿಕದಲ್ಲಿ ಇಳುವರಿ ಹೇಳ್ದಲ್ಲ, ಇಳಿ ಬಳಕೆ ಹೇಗೆ ಬರ್ತದೆ ಗೊತ್ತಿಲ್ಲ ನೋಡ್ಬೇಕು. ಅದು ಅಂದ್ರೆ ಕೆಲವೊಂದು ಇಬ್ಬರು ಹೇಳ್ತಾರೆ ಬೇರ್ಗೆಲ್ಲ ಬೇಗ ಲಡ್ ಆಗ್ಬಿಡ್ತಾರೆ ಹೇಳ್ತಾ ಇದ್ದಾರೆ. ಕೆಲವೊಂದು ಇದು ಇಳುವರಿಯಲ್ಲಿ ನನಗೆ ಚೆನ್ನಾಗಿ ಕೊಡ್ತಾನೆ, ಇಳುವರಿ ಬಗ್ಗೆ ಪ್ರಾಬ್ಲಮ್ ಹೇಳ್ತಾ ಇಲ್ಲ ನಾನು. ಸಾವಯವ ಕೃಷಿಗಿಂತ ತಪ್ಪಾಗಿ ತೋರಿಸ್ತದೆ, ಯಾವುದು 6 ತಿಂಗಳೊಳಗಡೆ ರಾಸಾಯನಿಕ ತೋರಿಸ್ತದೆ. ಇದು 1.5 ವರ್ಷ 2 ವರ್ಷ ಬೇಕಾಗ್ತದೆ. ಈಗ ನೋಡ್ರಿ, ಬರುವ ಕಪ್ಪಾಗಿ ಕಪ್ಪಲ್ಲಾಗುವುದಿಲ್ಲ, ಅದು ಒಂದು 2-5 ತಿಂಗಳಿಗೆಲ್ಲ ಆಗೋದಿಲ್ಲ. ಈ ವರ್ಷ ಹಾಕಿದ್ರೆ ಅದು ಮುಂದಿನ ವರ್ಷನೇ ತೋರಿಸೋದು, ಯಾವುದು ಸಾವಯವದಲ್ಲಿ ಮುಂದಿನ ವರ್ಷನೇ ಅದ್ರ ಬದಲಾವಣೆ. ರಾಸಾಯನಿಕ ಇನ್ನೇನು ಮಾಡಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ, ನಮ್ಮ ಬೇರೆಯವರು ನಮ್ಮ ಚಿಕ್ಕಪ್ಪನವರು ಇದ್ರಲ್ಲಿ ಇತ್ತು, ಅವ್ರು ಸ್ವಲ್ಪ ಏನು ಡಿಸ್ಟರ್ಬ್ ಆಗಿ ಏನು ಮೆಂಟಲ್ ಡಿಸ್ಟರ್ಬ್ ಆಗಿದೆ, ನಾನೇ ಇದು ಮಾಡ್ಕೊಂಡೆ. ಅದು ಏನು ಮಾತ್ರ ರಿಕವರಿ ಮಾಡ್ಲಿಕ್ಕಾಗಿಲ್ಲ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡುವಂತ ಮಾಡಿದ್ವಿ. ಈಗ ನಾನು ಹೊಸದಾಗಿ ಮಾಡಿ ತೋಟದಲ್ಲೆಲ್ಲ ಏನು ಮಾಡಿಲ್ಲ, ಎಲ್ಲ ಸಾವಯವನೇ ಅಂದ್ರೆ ಎಲ್ಲ ದೆರಕು ಸೊಪ್ಪು ಗೊಬ್ಬರ ಒಂದು ಕೆಲಸ ಮಾಡಿ ಹಾಕ್ಬೇಕಿದ್ರಿ. ಅದ್ರಲ್ಲಿ ಸ್ವಲ್ಪ ವರ್ಷ ಕಾಲುವೆ ಫುಲ್ ಮುಚ್ಚೇ ಇಲ್ಲ, ನಾನು ಗಿಡ ಇಟ್ಟು ಹಂಗೆ ಬಿಟ್ಬಿಡೋದು, ಸ್ವಲ್ಪ ಸ್ವಲ್ಪ ವರ್ಷ ವರ್ಷ ಸ್ವಲ್ಪ ಸ್ವಲ್ಪ ಮುಚ್ಚಾ ಬರ್ದು ಒಳ್ಳೆ ಆಗ್ತದೆ. ಸೂಪರ್ ಆಗಿ ಬೇರೆ ಗಿಡ ಒಳ್ಳೆ ಕೊಟ್ಟು ಗ್ರಿಪ್ ಆಗಿ ಒಳ್ಳೆ ಆಗ್ತದೆ ಗಿಡ ಅಂದ್ರೆ. ಇಷ್ಟು ತೆಂಗಿನ ಮರಕ್ಕೆ ಡ್ರಿಪ್ ಕೊಟ್ಟಿದ್ದೀನಿ. ಎಷ್ಟು ದೂರ ಎಲ್ಲಿ ಕೊಟ್ಟಿರಿ ಅವಕ್ಕೆಲ್ಲ? ಹಾ, ಪೈಪ್ ಲೈನ್ ಮಾಡಿದ್ದೇನೆ. ಮತ್ತೇನು ಕಡ್ರಿ, ಒಂದು ಈಗ ಪರ್ ಲೆಕ್ಕಾಚಾರ ಅಂತ ಜಟ್ ಅಂದ್ರೆ 20-40 ಫುಟಿಗೆ ಇರ್ತಾರೆ ಒಂದೊಂದು ಪಾಯಿಂಟು. ನಾನು ಹಂಗೆ ಮಾಡಿದ್ದೆ, ನಾನು ಏನು ಮಾಡಿದೆ ಕಡ್ರಿ, ಕರೆಕ್ಟ್ ಒಂದು ಇದು 18-20 ಫೂಟ್ನ ಒಳಗಡೆ ಒಂದೊಂದು ಜಟ್ ಪಾಯಿಂಟ್ ಇಟ್ಕೊಂಡಿದ್ದೇನೆ. ಅಂದ್ರೆ ಒಂದು ನೀರು 20 ಹಿಂಗೆ ಕೊಡ್ತದ್ರಿ, ಈ ತುದಿ ಈ ತುದಿ ಅಂದ್ರೆ ಒಂದೊಂದು ತುದಿ ತಗೋದು. ಇದಾಗಲ್ಲ, ನಾನು ಮಾಡೋ ಗುಣಿಸುವ ಆಕಾರವಾಗಿ ಎಲ್ಲೂ ತಪ್ಪೋದಿಲ್ಲ. ಟೋಟಲ್ ಆಗಿ ಎಂತ ಇರ್ತದೆ ಕೇಳಿ, ನಮಗೆ ಇಡೀ ತೋಟದಲ್ಲಿ ಒಂದು ಎಕರೆಗೆ ಜೆಟ್ ಪಾಯಿಂಟ್ ಮಾಡ್ತೇವೆ ಅಂದ್ರೆ ಗಿಡಕ್ಕೆ ತಾಗ್ತದೆ, ಒಂದು ಗಿಡಕ್ಕೆ ತಾಗೋದಿಲ್ಲ ಆಗ್ತದೆ. ಉಣಿಸುವ ಆಕಾರ ಪಾಸ್ ಆಗೋಂಗ್ ಜಿಟ್ಟ ಲೈನ್ ಹಟ್ಟಿಟ್ಟು ಪ್ರತಿ ಸರಿ ಬೇರೆ ಬೇರೆ ಇಡ್ತೀರ ನೀವ ಮಷಿನ್ ಇಡು ಪಾಯಿಂಟ್ ಇದೆಯಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಇಟ್ಟರೆ ಒಳ್ಳೆಯಲ್ಲ ಇಲ್ಲ ಇಲ್ಲ ಅದು ನಮ್ಮ ಭೂಮಿಯಲ್ಲೇ ಫಿಕ್ಸ್ ಆಗಿರ್ತದೆ ಇದಿಷ್ಟು ಗಿಡ ನಿರ್ದಿಷ್ಟವಾಗಿರ್ತದೆ ನಮ್ದು ಈಗ ಒಂದ್ ಎಕರೆಯಲ್ಲಿ ಒಂದು ನೂರು ಗಿಡ ಇದೆ ನೂರು ಗಿಡ ಅದೇನ ಆ ಕಡೆ ಈ ಕಡೆ ಹೋಗುದಿಲ್ಲ ಚಲನೆ ಆಗುವಂತ ವ್ಯವಸ್ಥೆ ಎಲ್ಲ ನೆಡುದಲ್ಲ ಹಾ ಜೆಟ್ ಪಾಯಿಂಟ್ ಎಲ್ಲೂ ಹೋಗುದಿಲ್ಲ ಯಾಕಡೆ ಅದೇ ಇರ್ತದೆ ನಾವು ಜೆಟ್ ಅನ್ನು ಮಾತ್ರ ಮ್ಯಾಲಿಂದ ಚೇಂಜ್ ಮಾಡುದು ಪಾಯಿಂಟ್ ಅಲ್ಲೇ ಇರ್ತವೆ ಈ ಜೆಟ್ ನಿಂದ ಮಾತ್ರ ಸ್ಪ್ಲಿಂಕ್ಲರ್ ಹೊಡೆ ಕೆಪಾಸಿಟಿ ಇದೆ ಅಂದ್ರೆ ನನ್ನ ಮಷೀನು ನಾಲ್ಕೇ ಜೆಟ್ ಹೊಡೆದು ಅದು ನನ್ನ ಪಾಯಿಂಟ್ ಎಂಟು ಇದೆ ಹರಿಸ್ತೇನೆ ಆ ರೀತಿ ನೀವು ಜೆಟ್ ನಲ್ಲಿ ಕೊಡೋದಕ್ಕೂ ನೀರ್ ಹಾಯಿಸೋದಕ್ಕೂ ಮತ್ತೆ ಹನಿ ನೀರಾವರಿ ಮಾಡೋದಕ್ಕೂ ಯಾವ್ದು ಒಳ್ಳೇದಿಲ್ಲ ಹನಿ ನೀರಾವರಿನೂ ಒಳ್ಳೇದೇ ಈ ನೀರು ಹರಿಸುವುದಿದೆ ಅದು ಒಳ್ಳೇದೇ ಅಲ್ಲ ಅಂತ ಹೇಳೋದಿಲ್ಲ ಆದರೆ ಈಗಿನ ಒಂದು ಕಾಲಮಾನದಲ್ಲಿ ಆಗೋದು ಕಷ್ಟ ಯಾಕೆ ಕಡೆ ಎಲ್ಲ ಕಡೆಗೂ ಕೊಳಿ ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ದಲ್ಲ ಲೇಬರ್ ಕಾಸ್ಟ್ಗಳು ಅಂಥವೆಲ್ಲ ಜಾಸ್ತಿ ಬೀಳ್ತವೆ ಲೇಬರ್ಸ್ ಸಿಗೋದಿಲ್ಲ ಅಂಥವೆಲ್ಲ ಈ ಕಾಲುವೆ ಮಾಡಿ ಹರಿಸ್ಲಿಕ್ಕೆಲ್ಲ ಕಷ್ಟ ಹನಿ ಹರಿಸು ಮಾಡಲಿಕ್ಕೆ ಕಷ್ಟ ಈಗೇನು ಜೆಟ್ಟ ಮಾಡಿದ್ರೆ ಏನಾಗ್ತದೆ ಕಡ್ರೆ ನಮಗೆ ಎಲ್ಲ ಗಿಡಕ್ಕೂ ತಾಗ್ತದೆ ನೇರವಾಗಿ ಅಂದ್ರೆ ಮನುಷ್ಯನ ನರಕ್ಕೆ ಇಂಜೆಕ್ಷನ್ ಕೊಟ್ಟಲ್ಲ ಟ್ರಿಪ್ ಅಂದ್ರೆ ಅದು ಹೇಳ್ದಲ್ಲ ನೇರವಾಗಿ ಮನುಷ್ಯನ ನರಕ್ಕೆ ಇಂಜೆಕ್ಷನ್ ಕೊಟ್ಟಂಗೆ ಎಲ್ಲಿ ಬೇಕಲ್ಲಿ ಕೊಡೋದು ಈಗ ಅಡಕೆ ಗಿಡಕ್ಕೆ ಬಾಲ್ದಲ್ಲಿ ಬಿಡೋದು ನಾವು ಈ ಸಣ್ಣ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ತಾರೆ ಅದರಲ್ಲಿ ಏನಾಗ್ತದೆ ಅದು ಫಿಲ್ಟರ್ ಗಿಲ್ಟರ್ ಹಾಕಿ ವ್ಯವಸ್ಥೆ ಸೀರೆ ಮಾಡಿದಾಗ ಮಾತ್ರ ಅದು ಕರೆಕ್ಟ್ ಈಗ ಎಲ್ಲರ ಕಡೆಗೂ ಕೆಲವು ಕಡೆಗೆ ಹಾಕೊಳ್ತಾರೆ ಅಲ್ಲಿ ಇದಾಗ್ತದೆ ಕೆಲವು ಕಡೆಗೆ ಹಾಳಾಗ್ತದೆ ನಮ್ಮ ಮೈಕ್ರೋ ಸ್ಪ್ರಿಂಕ್ಲರ್ ಹಾಳಾಗಿದೆ ಕೆಲವು ದಿನ ಆಗ್ತದೆ ಕಸ ಬೀಳಲಿ ಇರುವೆ ಬೀಳಲಿ ಅದು ಬ್ಲಾಕ್ ಆಗಿರ್ತದೆ ಅಲ್ಲಿ ಒಳಗೆ ಸಣ್ಣ ಕನ್ನೋದು ಒಂದು ಸೂಜಿ ಮನೆ ಎಷ್ಟು ದೊಡ್ಡ ಒಂದ ಎರಡು ಹಾರೋದೇ ಇಲ್ಲ ನಾವು ನೋಡ್ದೆ ಇಲ್ಲ ಹಿಂಗೆ ನೋಡಿದ್ರು ಇದಾಗ್ಬಿಡ್ತಾರೆ ನಮ್ಗೆ ಬಿಟ್ಟುಬಿಡ್ತಾರೆ ಅದು ಹಾರ್ತಾ ಇದ್ದಾಳೆ ಅಲ್ಲಿ ಒಂದು ನಾಲ್ಕು ಗಿಡ ಕೆಂಪಾದ್ಮೇಲೆ ನೋಡ್ತಾರೆ ಅಂತ ಕೇಳಿ ವರ್ಷಗಟ್ಟಲೆ ಹೋಗ್ದಾದ್ರೆ ಅವಾಗೇನಾಗಿರ್ತದೆ ಅದು ಆ ಮರಕ್ಕೆ ಹೊಡ್ತು ಅದು ಬ್ಲಾಕ್ ಆಗಿರ್ತದೆ ಒಂದೇ ಸೈಡ್ ಹಿಂಗೆ ಹರ್ತಿರ್ತದೆ ಇಲ್ಲ ಬಾಕಿ ಒಂಬತ್ತು ಕಾಡ್ದಾಗ ನಮ್ಗೆ ಅಷ್ಟು ಅರ್ಥ ಇದೆ ಅಂತ ನಾವು ಅಂದ್ಕೊಂಡ್ಬಿಡ್ಬಿಡ್ತು ಇದು ಹಂಗಾಗುದು ನಾನು ಏನು ಮಾಡ್ದೇನೆ ಕಡೆ ನಾನು ಮೈಕ್ರೋ ಪಿಂಕರ್ ಮೈಕ್ರೋ ಟ್ರಿಪ್ ತೆಂಗಿನ ಮರಕ್ಕೊಂದು ಮಾತ್ರ ಬೊಪ್ಲರ್ ಬಿಟ್ಟಿದ್ದೇನೆ ಇನ್ನು ಮುನ್ನೂರ ಮೇಲೆ ಇರ್ತದೆ ಪ್ರತಿಯೊಂದು ಮರ ಹಿಂಗೆ ನೋಡ್ಕೊತ ಹೋಗ್ಲಿಕ್ಕಾಗಲ್ಲ ನಾನು ಹಾಗಾಗಿ ಅದು ಇದುಂಟು ಇದು ಉಂಟು ಅಂದ್ರೆ ಮೈಕ್ ಬೊಪ್ಲರನ್ನ ತೆಂಗಿನ ಮರಕ್ಕೆ ಕೊಟ್ಟಿದ್ದೇನೆ ಈಗ ಜೆಟ್ ಅನ್ನ ಹಾಕೊಂಡಿದ್ದೇನೆ ನೀರಿನ ಪ್ರಮಾಣದ ಮೇಲೆ ಮಾಡುದು ಅಲ್ಲ ಹಾ ಕಟಾವ್ ಮಾಡ ತೇವಾಂಶ ಜಾಸ್ತಿ ಇರ್ತದೆ ಕಳೆ ಗಿಡಕ್ಕೆ ಇದು ಮಾಡ್ಲಿಕ್ಕೆಲ್ಲ ಇದಾಗ್ತದೆ ನೀರಿನ ಲಭ್ಯತೆ ಹೆಚ್ಚು ಬೇಕಾಗ್ತದೆ ಏನು ಭೂಮಿ ಅಂದ್ರೆ ಹರಿವು ನೀರು ಮಾಡಿದ್ರೆ ನೀರು ಭೂಮಿ ಕೂಡ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಕಿಲೋಮೀಟರ್ ಹೋಗುವಂತಕ್ಕಿಂತ ನಿಮಗೆ ಈಗ ಒಂದು ಪರ್ ಒಂದು ಸಾವಿರ ಲೀಟರ್ ಬೇಕಾಗ್ತದೆ ಹೇಳಿದ್ರೆ ಎಲ್ಲ ಮುಂದೆ ಹೋಗ್ಬೇಕಾಗ್ತದೆ ಅಂದ್ರೆ ಅವಾಗ ಮೊದಲೇದವನಿಗೆ ಜಾಸ್ತಿ ಊಟ ಕೊನೆಯದವನಿಗೆ ಕಡಿಮೆ ಊಟ ಕಡಿಮೆ ಊಟ ಅಂದ್ರೆ ಹೋಗಿ ಮುಟ್ಟುವಂಕಿನ ನೀರು ಖಾಲಿ ಆಗಿರುತ್ತೆ ನಮ್ಗೆ ಕೂಡ ವ್ಯವಸ್ಥೆ ಇರೋದಿಲ್ಲ ಈಗ ಡ್ರಿಪ್ ಇರಿಗೇಷನ್ ಇದು ಅಂದ್ರೆ ಹೇಳ ನನ್ನ ಲೆಕ್ಕ ನೀವು ಹರಿಸು ನೀರ್ನಂಗೆ ಕೈಯಲ್ಲೇ ಬಿಡ್ತೇವೆ ಎಲ್ಲ ಕಡೆಗೆ ಹರಿತೇವೆ ತೊಂದ್ರೆ ಇಲ್ಲ ದೊಡ್ಡ ದೊಡ್ಡ ಬಾಲ್ ಹಾಕೊಂಡು ಕ್ಯಾಪಿಟಲಿಗೆ ಸಿಕ್ಕೋ ಬೆಳೆ ಬಗ್ಗೆ ವಿಚಾರಣೆ ಮಾಡಲ್ಲ ರೇಟ್ ಒಂದು ಜಾಸ್ತಿ ಇದೆ ಆಕರ್ಷಣೆ ಇದೆ ಮತ್ತೆ ಅಷ್ಟೊಂದು ಕೆಲಸ ಇರಲ್ಲ ಅನ್ನುವಂಥದ್ದು ಮತ್ತೆ ಇಲ್ಲಿ ಬೆಳಿತೈತಿ ಅನ್ನುವಂಥದ್ದು ಹಾಗಾಗಿ ಇಲ್ಲೂ ಒಂದು ಸ್ವಲ್ಪ ಮೂಲ ಯಾರು ರೈತರು ಇದ್ದಾರೋ ಅವರು ಅಂದ್ರೆ ಅಡಕೆ ಬದಲಾವಣೆ ಮಾಡಿ ಮಾಡ್ಲಿಕ್ಕೆ ಕಷ್ಟ ಈಗ ಒಂದು ಉದ್ಭವ ಆಗ್ಬೋದು ಯಾಕಂದ್ರೆ ಈಗ ಊಟದಕ್ಕೆ 40 ರೂಪಾಯಿ ಆದ್ರೆ ನಾವು 50 ರೂಪಾಯಿ ಅಂದ್ರೆ ಬೇಜಾರು ಹೌದು ಅದು ಮಾಡ್ಲೇಬಾರ್ದು ನಾವು ಹೇಳಕ್ಕೆ ಎಲ್ಲ ಬೆಳೆನೂ ಮಿಶ್ರಣ ಬೆಳೆನೂ ಇರಬೇಕು ಸ್ವಲ್ಪ ಸ್ವಲ್ಪ ಇರಲೇಬೇಕು ಈಗ ನಾವು ಮಾಡ್ತಿದ್ದು ತಪ್ಪೇ ಕೆಲವೊಂದ್ರ ಗದ್ದೆಯನ್ನ ಮಿಶ್ರ ಬೆಳೆ ನಮ್ದು ಇದೆ ಬಾಳೆ ಇದೆ ಒಂದೊಂದು ಕಾಲಕ್ಕೆ ಆಗುವಂತ ಎಲ್ಲ ಔಷಧಿ ನಮ್ಮ ಮನೆಗೆ ಬೇಕಾಗುವಷ್ಟು ನಾವು ಬೆಳ್ಕೊಂಡ್ರೆ ಮತ್ತೆ ಹೊರಗಡೆ ತರೋದು ಕಡಿಮೆ ಆಗ್ತದೆ ನಾನು ಕಾಳು ಮೆಣಸಿದ್ದೇವೆ ನಮ್ದು ಈ ಮಾರ್ವಾಡ ಹತ್ತಿರ ಮಾಡುವಷ್ಟು ಮಾಡ್ಬೇಕು ಅಂತ ನಾನು ಹೇಳದೇ ಇಲ್ಲ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳಿ ಅಕ್ಕಿ ಆಗಲಿ ಇದು ಗದ್ದೆ ಇದ್ದವ್ರಾಗ್ಲಿ ಈಗ ಎಲ್ಲರೂ ತೋಟ ಮಾಡಿ ಅಪ್ಪುಡ್ ನಿಮ್ಗೆ ಒಂದು 10 ಎಕರೆ ಇದ್ದಾರೆ 10 ಎಕರೆನು ಅಡಿಕೆ ತೋಟ ಮಾಡಬೇಡಿ ನಾನು ಯಾಕಂದ್ರೆ ನಿಮ್ಮ ಮನೆ ಖರ್ಚು ಇಟ್ಕೊಳ್ಳಿ ಮಾರಾಟಕ್ಕೆ ಬೇಡ ಪ್ರತಿಯೊಬ್ಬನು ಇದ್ದವನು ಹಂಗೆ ಮಾಡ್ಕೊಂಡ್ರೆ ಅಂತ ಆಗ್ತದೆ ಹೇಳಿ ಎಲ್ಲ ಸಮತೋಲನ ಕಾಪಾಡ್ಕೊ ಅಂತದೇನು ಇರ್ತ ಜಾಯಿಕಾಯಿಗೂ ಇದಾವೆ ಮೆಣಸಿನ ಕಾಳಿಗೂ ಇದಾವೆ ಜಾಯಿಕಾಯಿಗೆ ಏನು ವಲಸೆ ಅಕ್ಕಿ ಅಂತ ಬರ್ತದಪ್ಪ ಇಲ್ಲಿ ಒಂದು ಬೆಳಿ ಚುಂಚಿನ ಉದ್ದಿ ಅಕ್ಕಿ ಇದೆ ಏನೇ ಹೇಳ್ತಾರೆ ಗೊತ್ತಿಲ್ಲ ಅದು ಇಡೀ ಜಾಯಿಕಾಯಿ ನುಂಕೊಂಡು ಹೋಗ್ತೇವೆ ನಾವು ನೋಡ್ತಾ ಇರ್ತೇವೆ ಇಲ್ಲಿ ಇಲ್ಲಿ ತುಂಬಾ ಬರ್ತದೆ ವಲಸೆ ಅದು ಜಾಯಿಕಾಯಿ ಆಗೋ ಇಷ್ಟು ದೊಡ್ಡ ಎಷ್ಟು ಪ್ರಮಾಣದಲ್ಲಿ ಹಾನಿ ಮಾಡಬಹುದು ಒಂದು 30% ಹಾನಿ ಮಾಡ್ತದೆ ಗುಂಪಾಗಿ ಬರ್ತವ ಹೌದೌದು ಗುಂಪಾಗಿ ಬರ್ತಾವ ಚುಂಚು ಅಂತ ದೊಡ್ಡ ಕತ್ತಿ ಅಲ್ಲಿಗೆ ಇದ್ದಂಗೆ ಇರ್ತದೆ ಬಿಳಿ ಚುಂಚು ಹಾಂ ಇಲ್ಲಿ ಪರ್ಫೆಕ್ಟ್ ಆಗಿ ಎಲ್ಲದು ಕೆಂಪಾಗಿ ತೆಗಿತೇನೆ ಅಂತಂದ್ರೆ ಮತ್ತೆ ರೈತ ಕೊಯ್ಯೋದಿಲ್ಲ ಮೆಣಸಿನ ಕಾಳನ್ನು ಕೊಯ್ಲಿಕ್ಕೆ ಆಗುದಿಲ್ಲ ಒಂದು 3-4 ಮೇಲ್ಗಡೆ ಅಂದ್ರೆ ಮೇಲ್ಗಡೆಯಿಂದ ಹಣ್ಣಾಗ್ತದೆ ಈಗ ಯಾವ್ದು ಕಾಳು ಹಣ್ಣಿದ್ರವ ನೋಡಿ ಬುಡದಿಂದ ಹಣ್ಣಾಗ ಬರ್ತದೆ ಇದು ಅದು ಎಲ್ಲ ಹಕ್ಕಿ ಇಕ್ಕಿದಂತೆ ಒಂದು 4 ಹಣ್ಣು ಆಯ್ತು ಅಂದ್ರೆ ಅಷ್ಟು ಬೆಳೀತು ಅಂತ ಅರ್ಥ 4 ಅದೆಲ್ಲ ಕೊಯ್ಲಿ ಕಡಿಲ್ಲ ಅರ್ಥ ಅದು ಎಷ್ಟು ಕಾಳು ಬಲ್ತಿದೆ ಅಂತ ಅರ್ಥನೇ ಅದು ಹೌದು ಕನ್ಫ್ಯೂಷನ್ ಏನಿಲ್ಲ ಕನ್ಫ್ಯೂಷನ್ ಮ್ಯಾಲ 4 ಹಣ್ಣು ಆಯ್ತು ಅಂದ್ರೆ ಕಟಿಂಗ್ ಮಾಡ್ಲಿಕ್ಕೆ ಕಡಿಲ್ಲ ಅದು ಅಂದ್ರೆ ಅಷ್ಟು ಬಲ್ತಿದೆ ಅದು ಅಂದ್ರೆ ಬಣ್ಣ ಹಣ್ಣಾದಾಗ ಬಿಡದದು ಒಂದೊಂದು ಕಡೆಗೆ ಇದೆ ಹೇಳ್ದಲ್ಲ ಅದು ಒಂದು 30% ಆಗ್ತದೆ ಹೌದೌದು ಹಕ್ಕಿ ಬಿಡುದಲ್ಲ ನೀವು ಹಣ್ಣಾದ್ರೆ ನಾವು ಮಂಗನ ಫಾರೆಸ್ಟ್ ಇಲಾಖೆಗೆ ಹೇಳಾಯ್ತು ಇದಾಯ್ತು ನಾವು ಪಂಜರ ಕೊಡ್ತೇವೆ ಹಿಡೀರಿ ಹೇಳ್ತಾರೆ ಸಾಯಿಸ್ಬೇಡಿ ಹೇಳ್ತಾರೆ ಅವರು ಕ್ರಮಕ್ಕೆ ಸಾಯಿಸುವುದಲ್ಲ ಅದು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ವ್ಯವಸ್ಥೆ ಅವರು ಏನಾದ್ರು ತೋರಿಸ್ಬೇಕಿತ್ತು ಮಂಗನ ಕಾಟದಲ್ಲಿ ನಮ್ಮದು ಈಗ ಕಟ್ಟ ತೆಂಗಿನಕಾಯಿ ತುಂಬಾ ಇದೆ ಹೌದು, ಇಲ್ಲಿ ಅಲ್ಲ ಒಬ್ಬರದು ಪ್ರಶ್ನೆ ಇಲ್ಲ. ಈಗ ಬಂದ್ರೆ ನಾನು ತೋರ್ತೀನಿ, ಅಲ್ಲಿ ನಮ್ಮ ಕಡೆ ಕೆಳಗೆಲ್ಲ ಒಂದೇ ನಮ್ಮದೇ ಒಬ್ಬರದೇ ಒಂದು 60-70 ದಿನದಾಗಿದೆ. ಇಲ್ಲಿ ಮತ್ತೊಬ್ರು ಇವ್ರು ಗೌಡ್ರು ಕರಿತಂತ ಅವ್ರದ್ದು ತುಂಬ ದಿನ ಅವ್ರು ಹಿಡೀರಿ ಹೇಳ್ತಾರಲ್ಲ ಫಾರೆಸ್ಟ್ ಕತ್ತರು, ಹಿಡೀಲಿಕ್ಕೆ ಆಗ ಅಂದ್ರೆ ಹಿಡೀರಿ ಹೇಳ್ತಾರೆ, ಸಹಕಾರ ಕೊಡ್ತೀನಿ, ಪಂಜರ ಕೊಡ್ತೀನಿ, ಒಂದು ಪರಿಹಾರ ಏನಾದರೂ ಗೌರ್ಮೆಂಟ್ನಿಂದನೇ ಮಾಡಬೇಕಿತ್ತು. ಅವ್ರು ಏನಾದ್ರು ಮಂಕಿ ಪಾರ್ಕ್ ಅಂದ್ರಪ್ಪ ಕಡೆಗೆಂತೂ ಮಾಡಲೇ ಇಲ್ಲ, ಮತ್ತೆ ಬಿಟ್ಟು ಬರ್ತೀವಿ ಪಂಜರ ಕೊಡ್ತಾರೆ ಅವರು, ಮಂಗನ ಹಾಕ್ತೇವೆ, ಹೊತ್ತು ಮಂಗನ ಹಾಕ್ತೇವೆ, ಒಂದೇ ಪಂಜರ ಹಾಕ್ಬೇಕಾಯ್ತು ತಗೊಂಡೋಗ್ಬೇಕಾದ್ರೆ ನಾವೆಂತ ಬಿಟ್ಟಾಗ ನನಗೆ ನಿನಗೆ ಆಗುದ್ರೆ ನಾವು ನೀವು ಹೊಡ್ಕೊಡ್ತೀವಿ ಒಂದೇ ಗೂಡನ್ನ ಹಾಕೋಕೂಡೆ, ಅವ್ರವ್ರೇ ಗಾಯ ಮಾಡ್ಕೊಡ್ತಾರೆ ಕೊಚ್ಕೊಂಡು ಬರ್ತಾರೆ ಬಾಯಿಲಿ. ಆದ್ರೆ ಮಾಡ್ಲಿಕ್ಕೆ ಅವ್ರು ಎಂತ ಮಾಡ್ತಾರೆ, ಅವ್ರಿಗೆ ಎರಡು ಹೊಡೆದೋಗೆ ನಾನು ತೊಟ್ಲು ತೂಗ್ತೇನೆ ಚೂಟು ಚುಡ್ತೇನೆ. 3 ಎಕರೆದೊಳಗೆ ಒಬ್ಬ ರೈತ ಚಂದ ಬದುಕಬಹುದು, ಅದನ್ನ ಸ್ವಂತ ಕೆಲಸ ಮಾಡ್ತಾನೆ, ತಂತ್ರಜ್ಞಾನ ಬಳಸ್ಕೊಳ್ತಾನೆ. ಅಂದ್ರೆ ಸುರಜ್ಞಾನವನ್ನ ಬಳಸ್ಕೊಂಡು ನಾವು ಇವತ್ತು ಕೃಷಿ ಮಾಡಿದ್ರು ಅಂತ ಆದ್ರೆ, ಸಾವಯವ ಕೃಷಿನೇ ಮಾಡ್ತಾ ಹೋದ್ರು ಅಂತ ಆದ್ರೆ ಮಾಹಿತಿನ ಹಂಚ್ಕೊಂಡ್ರಿ, ಅನುಭವನ ಹಂಚ್ಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಓಕೆ, ತುಂಬಾ ಥ್ಯಾಂಕ್ಸ್. ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಕುರಿತು ಹೊನ್ನವರ ತಾಲೂಕು ಇಡಗುಂಜಿ ಗ್ರಾಮದ ನಾರಾಯಣ ಭಟ್ ಭಾಗವಹಿಸಿದವರು ಎಚ್ಬಿ ರಾಮಡಿಗಿ. ಕೇಳುಗರೆ, ನಾಳೆ ರಾತ್ರಿ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಕುರಿತು ಅಂಕೋಲ ತಾಲೂಕು ಅಲ್ಗೇರಿ ಗ್ರಾಮದ ಪಾಂಡು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಹೂವಿನ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ಪ್ರೀತಂ ಎಸ್ಪಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಎರಡು ಸಂದರ್ಶನಗಳನ್ನು ಮಾಡಲಿದ್ದಾರೆ ಎಚ್ಬಿ ರಾಮಡಿಗಿ. ವಾಣಿಜ್ಯ ಪ್ರಕಟಣೆಗಳ ನಂತರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಕಾರ, ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ, ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗು ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ. 3 ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಹಾಗೆ ಇಮೇಲು ಎಸ್ಎಂಎಸ್ ಕಳಿಸ್ತಾರೆ, ಹಾಗೆ ಇಮೇಲು ಎಸ್ಎಂಎಸ್ ಕಳಿಸ್ತಾರೆ. ಯಾವುದೋ ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ, ಯಾವುದೋ ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ. ಕೊಟ್ರೋ ಕೆಟ್ರಿ ಯಾರಿಗೂ ಕೊಡೋದಿಲ್ಲ. ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ. ಹಾ, ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಸಣ್ಣ ದಪ್ಪ ಹೊಟ್ಟೆ, ಮಾಂಸ ಕಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ. ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಸಂಪ್ರದಾಯದ ಹಾಡುಗಳು. ಅಳಿಯ ಯಾರ ಕಮರ ಭರತನಿಯಂದೇ ಕೂತ ಗದ್ದುಗಿಯ ಜಿಗೋ ಮ್ಯಾನೇ ನವನತ ಕೂತಿ ಗಂಡೆ ಕೊಂಡೋಗಿ ನಿಮ್ಮ ಲೊಳಿ ಬಣ್ಣದಾಡೋದೆ ಒಬ್ಬ ಉತ್ತನ ಮಾತಿಂಗ ಮಾಡದೆ ಲಣ್ಣ ದೇವಿಂದರ ಕುಳೋ ಅಣ್ಣ ದೇವೀಂದ್ರ ಕುಳತನ ತಂಗಿ ಕೇಳು ಲಣ್ಣನೇ ಬಣ್ಣ ಕೊಡೋ ತಾನೆಗಿ ಗುಗಸಲಿ ಕೊಡೋ ಚಾ ಕಾಡೊಟ್ಟೆ ಮುತ್ತನ ಬಾಸಿಂಗ ಮುಡದೇಲಿರಳೋ ಬಾಕು ಬಾಕು ಅಂದ್ರ ಬಲಗೈಲೇಲಿಡ ಕಂಡೇಲ ಅಣ್ಣ ದೇವೀಂದ್ರ ಅಣ್ಣ ದೇವೀಂದ್ರ ಕುಳತನ ತಂಗಿ ಕೇಳು ಅಣ್ಣನೇ ಬಣ್ಣ ಕೊಡೋ ಕೊಡರಾಯ ಮಡದಿ ಅನ್ನ ಕೊಟ್ಟೇಲ್ ಒಂದ ಪಟ್ಟಿ ತಂದೆ ಓಡೋತಾಡೆ ಜಗವಲ ಜಗಪುತ್ರೈನ ಮಾಳುಗಿ ಎಲ್ಲ ಬೀಳೋ ಅಂತ ಬದ್ರಿಯ ಬಗತಾಳೆ ಬದ್ರ ಬಾಗಾವಳೆ ಕಾಳ ಮಲ್ಲುಗಿ ತಲಗೊಂಡಾಳೆ ಬಾಗಿ ಕೂತಾಳೆ ರಾಶಿ